ಹೊಟ್ಟಿಲಿ ಶಿಶುವ ಕೊಟ್ಟರ ಪ್ಯಾಟಿ ಬಸನ ಮಗಳಲ್ಲ ಬಂಗಾರದಿಂದ ಮುಚ್ಚಿ ದುಡವೆನಲ್ಲ ಯಾತ್ಯನೆ ಕಡಿಮೆ ಮಾಡೋದಿಲ್ಲ ಹಿಂಗಂತೇಳಿ ಹರಕೆ ಹೊರತಳಲ್ಲ ರೀ ನನ್ನ ಹೊಟ್ಟಿಲಿ ಶಿಶುವ ಕೊಟ್ಟರ ಪ್ಯಾಟಿ ಬಸನ ಮಗಳಲ್ಲ ಬಂಗಾರದಿಂದ ಮುಚ್ಚಿ ಬಿಡವೆನಲ್ಲ ಯಾತ್ಯನ ಕಡಿಮೆ ಮಾಡೋದಿಲ್ಲ ಹಿಂಗಂತೇಳಿ ಹರಕೆ ಹೊರತಳಲ್ಲ ಮಂದಿ ಮಕ್ಕಳ ಕಣ ಮೇಲ ದಿನ ಊಟ ಮಾಡೋದಿಲ್ಲ ರೀ ಮಂದಿಯ ಮಕ್ಕಳ ಕಣ ಮೇಲ ದಿನ ಊಟ ಮಾಡೋದಿಲ್ಲ ರೀ ಯತನ ಹತ್ತಿ ಮನದೊಳಗ ಅನ್ನ ತಳ ನನಗೊಂದು ದರಿಬಾಲ ಅವರಂಗ ಬಗಲ ಗೆಚ್ಚನಲ್ಲ ಜಾಗಿನ ಇಡತಿದ್ದ ಮೈ ಮೇಲ ಕಣ್ಣ ಪ್ರತಿ ನಂದ ತೀರಲಿಲ್ಲ ರೀ ಜಾಗಿನ ಇಡತಿದ್ದ ಮೈ ಮೇಲ ಕಣ್ಣ ಪ್ರತಿ ನಂದ ತೀರಲಿಲ್ಲ ರೀ ಪತಿ ಸತಿ ಹೇಳತಳಲ್ಲ ನನಗ ಸಂಸಾರ ಬೇಕಿಲ್ಲ ರೀ ಪತಿಗೆ ಸತಿ ಹೇಳವಳಲ್ಲ ನನಗ ಸಂಸಾರ ಬೇಕಿಲ್ಲ ರೀ ಪತಿ ಕುಡಿ ಅರಣ್ಯ ಕೊರಟರು ಹೊಳೆಯ ಕಂಡರಲ್ಲ ಮಡದಾಗ ಹರಬೇಕಂತ ಕಲ ಕಣ್ಣು ಕಟ್ಟಿ ನಿಂತರಲ್ಲ ಜತ್ತಿನ ಇಬ್ಬರ ಯಕಸಾಲ ರೀ ಕಣ್ಣು ಕಟ್ಟಿ ನಿಂತರಲ್ಲ ಜತ್ತಿನ ಇಬ್ಬರು ಯಕಸಾಲ ರೀ ಶಿವನಿಗೆ ಅರ್ವ ಹುಟ್ಟಿತಲ್ಲ ಕೈಲಾಸ ಬಿಟ್ಟ ಎಳದನಲ್ಲ ರೀ ಶಿವನಿಗೆ ಅರ್ವ ಹುಟ್ಟಿತಲ್ಲ ಕೈಲಾಸ ಬಿಟ್ಟ ಎಳದನ ಭವನ ವೇಷ ತಳಿದರಿಗ ಬಂದು ನಿಂತ ಶಿವ ಅವರಿಗೆಳತನಲ್ಲ ನಿಮ್ಮ ಭವಕ ಮೆಚ್ಚನಲ್ಲ ನಿಮಗ ಕೊಟ್ಟೆ ಮಕ್ಕಳ ಪಾಲ ಹಿಂಗಂತೇಳಿ ಮಾಯವಾದನಲ್ಲ ರೀ ನಿಮಗ ಕೊಟ್ಟೆ ಮಕ್ಕಳ ಪಾಲ ಹಿಂಗಂತೇಳಿ ಮಾಯವಾದನಲ್ಲ ರೀ ಹರಸದ ತುರಗಿ ಬಂದರಲ್ಲ ವರ್ಷ ತುಂಬ ಗಂಡ ಮೌನ ಹುಟ್ಟನಲ್ಲ ರೀ ಹದಿಮೂರು ದಿವಸಕ ತೊಟ್ಟದಲ್ಲಿ ಇಟ್ಟಕೊಂಡು ಶಿವನಂತ ಕರೆಸಲ ಗಂಡ ಹೆಂಡ ರಾಜರ ಖುಷಿ ಹಾಲ ತಿಲವಳ್ಳಿ ಎಂಬದ ಒಳ್ಳೆ ಹಸಲ ಬಸವಣ್ಣನ ದಯ ಅವರ ಮ್ಯಾಲ ರೀ ತಿಲವಳ್ಳಿ ಎಂಬದ ಒಳ್ಳೆ ಹಸಲ ಬಸವಣ್ಣನ ದಯ ಅವರ ಮ್ಯಾಲ ರೀ ಆಹಾ ಕೇಳರಿ ಅಕಲಾ ಹೆಣಗಂಡ ಕೂತಿನ ದಯವೆಲ್ಲ ಈ ಮಾತು ಕೇಳು ಬಲು ಮಾಯಾ ತುಕ ಮಾಡಿ ಹೇಳಬೇಕು ನ್ಯಾಯ ಜೀ ಜೀ ಜೀ ಈ ಮಾತು ಕೇಳು ಬಲು ಮಾಯಾ ತುಕ ಮಾಡಿ ಹೇಳಬೇಕು ನ್ಯಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ ಜೀ ಜೀ ಜೀ ಈ ಮಾತು ಕೇಳ ಬಲ ಮಾಯ ತುಕ ಮಾಡಿ ಹೇಳಬೇಕು ನ್ಯಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ ಜೀ ಜೀ ಜೀ ನಿನ್ನಿಂದಲಾದೆ ಉದ್ಧಾರ ಕಂಡು ಬಂದೆ ಕಾಶಿ ರಾಮೇಶ್ವರ ಜೀ ಜೀ ಜೀ ನಿನ್ನಿಂದಲಾದೆ ಉದ್ಧಾರ ಕಂಡು ಬಂದೆ ಕಾಶಿ ರಾಮೇಶ್ವರ ಜೀ ಜೀ ಜೀ ಎಲ್ಲ ಐಶ್ವರ್ಯ ಕೊಟ್ಟಿದೆ ಪೂರ ನಾವು ನೀವ ಜೋಡಿಲೆ ಗೆಳೆಯರ ಜೀ ಜೀ ಜೀ ಎಲ್ಲ ಐಶ್ವರ್ಯ ಕೊಟ್ಟಿದೆ ಪೂರ ನಾವು ನೀವ ಜೋಡಿಲೆ ಗೆಳೆಯರ ಜೀ ಜೀ ಎನ್ನ ಪ್ರೀತಿ ಗೆಳೆತನದ ಲೆಕ್ಕ ಇಬ್ಬರ ದೇಹ ಮುತ್ತು ಮಾಣಿಕ ಜೀ ಜೀ ಜೀ ಎನ್ನ ಪ್ರೀತಿ ಗೆಳೆತನದ ಲೆಕ್ಕ ಇಬ್ಬರ ದೇಹ ಮುತ್ತು ಮಾಣಿಕ ಜೀ ಜೀ ಜೀ ನಮಗ ನಿಮಗ ಬಂದಿದ್ದಿಲ್ಲ ಕೆಡಕ ನೀ ಕುಂತಿ ಕುತ್ತಿಗೆ ಕೊಯ್ಯೋದಕ ಜೀ ಜೀ ಜೀ ನಮಗ ನಿಮಗ ಬಂದಿದ್ದಿಲ್ಲ ಕೆಡಕ ನೀ ಕುಂತಿ ಕುತ್ತಿಗೆ ಕೊಯ್ಯೋದಕ ಜೀ ಜೀ ಜೀ ನೆನಪಾಗತಾವ್ರಿ ಒಂದೊಂದ ನಾ ಹೇಳತೇವಿ ನಿನ ಮುಂದ ಜೀ ಜೀ ಜೀ ನೆನಪಾಗತಾವ್ರಿ ಒಂದೊಂದ ನಾ ಹೇಳತೇನೆ ನಿನ ಮುಂದ ಜೀ ಜೀ ಜೀ ಕೇಳಿದ್ರ ಜಯಂತಿ ಅಷ್ಟ ಶ್ರೀಗಂಧ ಕಟ್ಟಿಗೆ ತರಶೆನೆ ಮಲ್ಲಾಡಿಂದ ಜೀ ಜೀ ಜೀ ಇದ್ರ ಜಯಂತಿ ಅಷ್ಟ ಶ್ರೀಗಂಧ ಕಟ್ಟಿಗೆ ತರಶೆನೆ ಮಲ್ಲಾಡಿಂದ ಜೀ ಜೀ ಜೀ ಈ ಮಾತು ಕೇಳ ಬಲ ಮಾಯ ತುಕ ಮಾಡಿ ಹೇಳಬೇಕು ನ್ಯಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ಬಿಟ್ಟೋಗ ಬ್ಯಾಡ ಮಹಾರಾಯ ಜೀ ಜೀ ಜೀ ಜೀವಕ್ಕ ಹೇಳವದು ದೇಹ ರಾಯ ಜೀ ಜೀ ಜೀ ಮನೆಯಾಗಬೇಕು ಬಹು ಚಂದ ತಲೆ ಬಾಗಿಲ ಕದಾ ಬಿಗಿ ಬಂದ ಜೀ ಜೀ ಜೀ ಮನೆಯಾಗಬೇಕು ಬಹು ಚಂದ ತಲೆ ಬಾಗಿಲ